ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಕಲಬುರಗಿ, ಸಮಯ 6:50:20. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೇಘ ಸಂದೇಶ ಸರಣಿಯ 678ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ಉರುಳಿ. ಆನಂತರ ಮಿನಿ ಮಾಹಿತಿ, ಕೊನೆಯಲ್ಲಿ ಮಲ್ಲಪ್ಪ ದಾಯಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರ ರಿಂಗನ ಪದ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ಸರಣಿ ಮೇಘ ಸಂದೇಶದ 678ನೇ ಸಂಚಿಕೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನುಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 10988ಕ್ಕೆ ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನಾ ಪ್ರಾಕೃತಿಕ ಆಪದಾ ಕಿ ಸ್ಥಿತಿ ಮೇ ಬೀಮಾ ದ್ವಾರಾ ಕಿಸಾನೋ ಕೋ ಆರ್ಥಿಕ ಸುರಕ್ಷಾ ದೇನೆ ಕಿ ಓರ್ ಏಕ್ ಕದಮ್. ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯ. ಬರ್ತಾ ಹೈ ವಿಶ್ವಾಸ ಜಬ್ ಮಿಲ್ತಿ ಹೈ ಸಹೂಲಿಯತ್, ಮೇರಿ ಪಾಲಿಸಿ ಮೇರೆ ಹಾಥ್. ಬರ್ತಾ ಹೈ ವಿಶ್ವಾಸ ಜಬ್ ಅಪ್ನಿ ಭಾಷಾ ಮೇ ಮಿಲ್ತಿ ಹೈ ಜಾನಕಾರಿ, ಮಾಜಿ ಪಾಲಿಸಿ ಮಾಜಾ ಹತಿ. ಬರ್ತಾ ಹೈ ವಿಶ್ವಾಸ ಜಬ್ ಪಹುಂಚತಿ ಹೈ ಆಪ್ಕಿ ಫಸಲ್ ಬೀಮಾ ಪಾಲಿಸಿ ಆಪ್ ತಕ್, ಮಾರಿ ಪಾಲಿಸಿ ಮಾರೆ ಹಾಥ್. ಬರ್ತಾ ಹೈ ವಿಶ್ವಾಸ ಜಬ್ ಪಾಲಿಸಿ ಕಿ ಏಕ್ ಏಕ್ ಬಾತ್ ಸಮಝಾತೆ ಹೈ ದ್ವಾರ ಪರ ಆಕರ್. ಎನ್ ಪಾಲಿಸಿ ಎನ್ ಕೈಯಲ್, ಮೇರಿ ಪಾಲಿಸಿ ಮೇರೆ ಹಾಥ್ ಅಭಿಯಾನ ಕೆ ತಹತ್ ಬೀಮಾ ಕಂಪನಿಯಾ ಪಹುಂಚಾ ರಹಿ ಹೈ ಆಪ್ಕಿ ಫಸಲ್ ಬೀಮಾ ಪಾಲಿಸಿ ಆಪ್ಕೆ ದ್ವಾರ. ಅಪ್ನಿ ಫಸಲ್ ಬೀಮಾ ಪಾಲಿಸಿ ಔರ್ ಜಾನ್ಕಾರಿ ಲೇನೆ ಜರೂರ್ ಆಯೆ. ಫಸಲ್ ಬೀಮಾ ಸೇ ಸಂಬಂಧಿತ ಜಾನ್ಕಾರಿ ಕೆ ಲಿಯೆ ಹೆಲ್ಪ್ ಲೈನ್ ನಂಬರ್ 1-4447 ಪರ್ ಕಾಲ್ ಕರೆ. ಫಸಲ್ ಬೀಮಾ ಕರಾವೋ, ಸುರಕ್ಷಾ ಕವಚ ಪಾವೋ. ರೈತ ಬಾಂಧವರೇ, ಈಗ ಸರಣಿ ಮೇಘ ಸಂದೇಶದ 678ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ ಮಹಾಲಯ ಅಮಾವಾಸ್ಯೆ, ನವರಾತ್ರಿ ಹಬ್ಬ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕಳೆದ ವಾರದ ವಾತಾವರಣದ ಸನ್ನಿವೇಶವನ್ನೇ ನಾವು ಗಮನಿಸುವುದಾದ್ರೆ, ನಾವು ಅನ್ಕೊಂಡಂಗ ಬಹುತೇಕ ಪ್ರದೇಶಗಳಲ್ಲಿ ವಾತಾವರಣದ ನಡವಳಿಕೆ ಹಂಗಿರಲಿಲ್ಲ ಅಂತೇಳಿ ಅನಿಸ್ತದ. ಕಳೆದ ವಾರ ಏರುಪೇರುಗಳು ಸಾಕಷ್ಟು ಇದ್ದು ಅದು ನೋಡುವುದಕ್ಕೂ ಕೂಡ ಸಿಕ್ತು. ಮೊದಲಿನ ಕೆಲವು ದಿವಸ ಮಳೆ ಅನ್ನುವಂತಹ ಒಂದು ವಿಚಾರ ಇತ್ತು, ಆಮೇಲೆ ನಡುವ ಶನಿವಾರ ರವಿವಾರ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದ್ದು ಅನ್ನುವಂತಹ ಮಾತು ಕೂಡ ಇತ್ತು. ಆಮೇಲೆ ಸೋಮವಾರ ಮಂಗಳವಾರ ಈ ರೀತಿ ಮತ್ತೆ ಮಳೆಯ ಸಾಧ್ಯತೆಗಳು ಹೆಚ್ಚದಾವ ಅನ್ನುವಂತಹ ಮಾತು ಇತ್ತು. ಆದರೆ ಸ್ವಲ್ಪ ಏರುಪೇರನ್ನ ನಾವು ಈ ಸಂದರ್ಭದೊಳಗೆ ನೋಡಿದೀವಿ. ಅನೇಕ ಪ್ರದೇಶಗಳಲ್ಲಿ ಎಲ್ಲಿ ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ ಅಂತಹ ಪ್ರದೇಶಗಳಲ್ಲಿ ಮಳೆ ಬರಲಿಲ್ಲ. ಇನ್ನು ವಿಜಯಪುರದ ಅನೇಕ ಪ್ರದೇಶಗಳಲ್ಲಿ ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ, ತಾವು ತಮ್ಮ ವಿಚಾರಗಳನ್ನು ಕೂಡ ತಿಳಿಸಿದ್ದೀರಿ. ಮಳೆ ಇಲ್ಲ, ಸುಮಾರು ದಿನಗಳಿಂದ ಮಳೆಗಾಗಿ ಕಾಯ್ತಾ ಇದ್ದೀವಿ, ತಾವು ಹೇಳದಂಗೆ ಮಳೆ ಬಂದ್ರೆ ಬಹಳ ಚಲೋ ಆಗ್ತದೆ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಆದ್ರೆ ಮಳೆ ಇರಲಾರ್ದಕ್ಕೆ ತಮಗೂ ಕೂಡ ಬೇಸರ ಆಗಿರುವಂತದ್ದು. ಯಾಕಪ್ಪ ಅಂತಂದ್ರೆ ಮಳೆ ಮೇಲೆ ಜೀವನ ಇರೋದ್ರಿಂದ ಮಳೆ ಸಕಾಲಕ್ಕೆ ಆಗದೆ ಹೋದ್ರೆ ನಾವು ಆತಂಕಕ್ಕೆ ಈಡಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಂತಹ ಒಂದು ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಇದಕ್ಕೆ ವಿರುದ್ಧವಾದಂತಹ ಪರಿಸ್ಥಿತಿಗಳು ಕೂಡ ಅದಾವ. ಎಲ್ಲಿ ಮಳೆ ಬೇಕಾಗಿಲ್ಲ ಅಂತಹ ಪ್ರದೇಶಗಳಲ್ಲಿ ಬ್ಯಾಡ್ ಅಂದ್ರೂ ಕೂಡ ಮಳೆ ಬರ್ತಾ ಇದೆ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಆ ಧ್ವನಿಗಳು ಕೂಡ ಇವತ್ತು ನಮ್ಮ ಜೊತೆಗೆ ಇದ್ದಾವ. ಇದು ನಮ್ಮ ಪರಿಸ್ಥಿತಿಯಾದ್ರೆ ಬೇರೆ ಬೇರೆ ಕಡೆ ವಾತಾವರಣದ ಆಟಾಟೋಪಗಳು ಕೂಡ ನಡೆದಾವ ಅಂತ ಹೇಳಿ ಹೇಳಬಹುದು. ಅಮೆರಿಕದೊಳಗೆ ಹೆಲೆನ್ ಅನ್ನುವಂಥ ಒಂದು ಚಂಡಮಾರುತ ಬಂದು ಬಹಳಷ್ಟು ಅಲ್ಲೋಲ ಕಲ್ಲೋಲವನ್ನ ಉಂಟು ಮಾಡಿದ್ದು ನಾವು ಮಾಧ್ಯಮಗಳಲ್ಲಿ ನೋಡದಂಗಾಗಿದೆ. ಅದರ ಜೊತೆಗೆ ನಮ್ಮ ನೆರೆಯ ದೇಶ ನೇಪಾಳದೊಳಗೆ ಕೂಡ ಪ್ರವಾಹ ಪರಿಸ್ಥಿತಿ ಏರ್ಪಾಡಾಗಿ ನೂರಾರು ಜನರು ಅಸುನೀಗಿದ್ದು ಬಹಳ ನೋವು ತರುವಂತಹ ಒಂದು ಸಂಗತಿ. ಪ್ರವಾಹದಿಂದಾಗಿ ಆಸ್ತಿ ಪಾಸ್ತಿ ನಷ್ಟ ಆಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿ ಜನರ ಬದುಕು ಅಲ್ಲೋಲ ಕಲ್ಲೋಲ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದು ಇತ್ತೀಚಿನ ದಿನಗಳಲ್ಲಂತೂ ಸಾಮಾನ್ಯವಾಗಿ ಆಗ್ತಾ ಇರುವಂತಹದ್ದು. ನೈಸರ್ಗಿಕ ವಿಕೋಪಗಳು ಯಾವ ರೀತಿ ನಮ್ಮಲ್ಲಿ ತಾಂಡವವಾಡಿ ಜನರ ಬದುಕನ್ನ ಅಸಹನೀಯ ಮಾಡ್ತಾವ ಅನ್ನೋದಕ್ಕೆ ಈ ಘಟನೆಗಳು ಸಾಕ್ಷಿಯಾಗ್ತಾ ಹೋಗ್ತವ. ಆತ್ಮೀಯರೇ, ಇಲ್ಲಿ ಆಸಕ್ತಿದಾಯಕವಾದಂತಹ ಒಂದು ಅಂಕಿ ಸಂಖ್ಯೆ ಅದ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ. ಆತ್ಮೀಯರೇ, ಈ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಘಟನೆ ಬೇರೆ ಕಡೆ ಕೂಡ ನಡೀತಾ ಇದ್ದಾವ, ನಮ್ಮಲ್ಲಿ ಕೂಡ ನಡೀತಾ ಇದ್ದಾವ, ನಮ್ಮ ವಿಜಯಪುರದೊಳಗೂ ಕೂಡ ಈ ಘಟನೆ ಮೊನ್ನೆನೆ ಆಗಿದೆ ಅಂತ ಹೇಳಿ ಹೇಳಬಹುದು. ಭಾರಿ ಪ್ರಮಾಣದ ಮಳೆಯನ್ನ ನಾವು 24ನೇ ತಾರೀಕು ಒಂದೇ ದಿವಸ ನೋಡಿದೀವಿ. ಅದರ ಚಿತ್ರಗಳು ಕೂಡ ಅಗದಿ ಬೀಭತ್ಸಕಾರಕವಾಗಿ ಇದ್ದು ಅಂತ ಹೇಳಿ ಹೇಳಬಹುದು. ಎಲ್ಲಿ ನೋಡದಲ್ಲೆಲ್ಲ ನೀರೇ ನೀರು ಅನ್ನುವಂತಹ ಒಂದು ಪರಿಸ್ಥಿತಿ ಚಿತ್ರದೊಳಗೆ ಮೂಡಿ ಬಂದಿದ್ದನ್ನ ನಾವು ಗಮನಿಸಿದ್ದೀವಿ. ಅದನ್ನ ತಾವು ಕೂಡ ಅನುಭವಿಸಿರಬಹುದು. ಇಂಥ ಒಂದು ಮಳೆ 24ನೇ ತಾರೀಕು ಅತಿ ಭಾರಿ ಮಳೆ ಅಂತಾನೆ ಹೇಳಬಹುದು. ಅವತ್ತಿನ ದಿವಸ ಆ ಮಳೆಯ ಪ್ರಮಾಣವನ್ನು ದಾಖಲೆ ಮಾಡಿಕೊಂಡಂತಹ ಸಂಶೋಧನಾ ಕೇಂದ್ರಗಳು ಹೇಳ್ತಾ ಇದ್ದಾವೆ. ಅವತ್ತಿನ ದಿವಸ ಅಂದ್ರೆ 24ನೇ ತಾರೀಕು ಒಂದೇ ದಿವಸ 199 ಮಿಲಿಮೀಟರ್ನಷ್ಟು ಮಳೆ, ಅಂದ್ರೆ ಹೆಚ್ಚು ಕಡಿಮೆ 200 ಮಿಲಿಮೀಟರ್ನಷ್ಟು ಮಳೆ ವಿಜಯಪುರದೊಳಗ ಆಯಿತು ಅನ್ನುವಂತಹ ದಾಖಲೆ ಈಗ ಉಳಿದದ. ಇದು ಹೆಚ್ಚು ಕಡಿಮೆ ಕಳೆದ 30 ವರ್ಷಗಳಲ್ಲೇ ಅತಿ ಗರಿಷ್ಠವಾದಂತಹ ಮಳೆ ಅಂತ ಹೇಳಿ ಹೇಳಬಹುದು. ಒಂದೇ ದಿವಸದೊಳಗಾದಂತಹ ಮಳೆ 199 ಮಿಲಿಮೀಟರ್ನಷ್ಟು, ಅಂದ್ರೆ ಹೆಚ್ಚು ಕಡಿಮೆ 20 ಸೆಂಟಿಮೀಟರ್ನಷ್ಟು ಅಗಾಧ ಪ್ರಮಾಣದ ಮಳೆ ಒಂದೇ ದಿನ ಬಂದಿದ್ದು. ಇದು ಗರಿಷ್ಠ ಪ್ರಮಾಣದ ಮಳೆ. ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದವರು ಒಂದು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. 1993 2024 ತನಕ ಏನು ಗರಿಷ್ಠ ಮಳೆ ವಿಜಯಪುರದೊಳಗೆ ದಾಖಲಾಗಿದೆ ಅದರ ಬಗ್ಗೆ ಅವರು ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ. ಅದನ್ನ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಗಮನಿಸಬೇಕು, 1993 120.5 ಮಿಲಿಮೀಟರ್ನಷ್ಟು ಮಳೆ ಆಗಸ್ಟ್ 29ನೇ ತಾರೀಕಿಗೆ ಆಯಿತು. 1998 ಜೂನ್ 21ನೇ ತಾರೀಕು 100.5 ಮಿಲಿಮೀಟರ್ನಷ್ಟು ಮಳೆ ಆಯಿತು. ಅದಾದ ನಂತರ 2001 100.2 ಮಿಲಿಮೀಟರ್ನಷ್ಟು ಮಳೆ ಅಕ್ಟೋಬರ್ 7ನೇ ತಾರೀಕಿಗೆ ಆಯಿತು. ಆಮೇಲೆ 2007 ಜೂನ್ 23ನೇ ತಾರೀಕು 180.8 ಮಿಲಿಮೀಟರ್ನಷ್ಟು ಮಳೆ ಆಯಿತು. 2013 ಜುಲೈ 8ನೇ ತಾರೀಕು 110 ಮಿಲಿಮೀಟರ್ನಷ್ಟು ಮಳೆ ಆಯಿತು. ಅದರ ನಂತರ ಇದು ಗರಿಷ್ಠ ಪ್ರಮಾಣದ ಮಳೆ. ಇಲ್ಲಿ ತನಕ ನಾವು ನೋಡಿದ್ದ ಎಲ್ಲಾ ದಾಖಲೆಗಳನ್ನ ಮುರಿದು ಈ ಸಲ ಅದು ದಾಖಲೆ ನಿರ್ಮಿಸಿದೆ ಮಳೆ ಅಂತೇಳಿ ಹೇಳಬಹುದು. 2024 ಸೆಪ್ಟೆಂಬರ್ 24ನೇ ತಾರೀಕು 199 ಮಿಲಿಮೀಟರ್ನಷ್ಟು ಮಳೆ ವಿಜಯಪುರದೊಳಗೆ ದಾಖಲಾಗಿದೆ. ಇಂಥ ಗರಿಷ್ಠ ಪ್ರಮಾಣದ ಮಳೆ ಕೇವಲ ವಿಜಯಪುರದೊಳಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯದ ಅನೇಕ ಪ್ರದೇಶಗಳಲ್ಲಿ ದಾಖಲಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಡೀ ವರ್ಷ ನಾವು ತಗೊಂಡ್ರೆ ನಮ್ಮ ಭಾಗದ ಸರಾಸರಿ ಮಳೆ ಪ್ರಮಾಣ 550 ಮಿಲಿಮೀಟರ್ನಿಂದ 650 ಮಿಲಿಮೀಟರ್ ತನಕ ಆಗಬೇಕು. ಆದ್ರೆ ಇತ್ತೀಚಿನ ದಿವಸದೊಳಗೆ ಏನಾಗ್ತಾ ಇದೆ, ಮೂರನೇ ಒಂದು ಭಾಗ, ಎರಡನೇ ಒಂದು ಭಾಗ, ಒಂದೊಂದೇ ದಿವಸ ಎರಡೆರಡೇ ದಿವಸ ಬಂದು ಹೋಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ಮಳೆಯ ಒಂದು ಪ್ಯಾಟರ್ನ್ ಏನಿದೆ ಅದು ಬದಲಾವಣೆ ಆಗ್ತಾ ಇದೆ. ಮಳೆಯ ಪ್ರಮಾಣ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇದೆ. ನಿರಂತರವಾದಂತಹ ಒಂದು ಸರಿಯಾದ ಹಂಚಿಕೆ ಮಳೆ ಇತ್ತು ಅಂತಂದ್ರೆ ನಮ್ಮ ಕೃಷಿಗೆ ಅದರಿಂದ ಬಹಳ ಉಪಯೋಗ ಆಗ್ತದ. ಆದ್ರೆ ಈ ರೀತಿ ಕೇವಲ ಒಂದ್ ದಿವಸ ಎರಡು ದಿವಸದೊಳಗ ಇಡೀ ವರ್ಷದ ಮಳೆಯನ್ನು ನಾವು ಪಡಿತಾ ಹೋದ್ರೆ ಅದರಿಂದ ನಮಗ ಭಾರಿ ನುಕ್ಸಾನ್ ಆಗುವಂತದ್ದನ್ನ ನಾವು ನೋಡಬಹುದು. ವಾತಾವರಣದ ಏರುಪೇರುಗಳು ಇನ್ನೂ ಯಾವ್ಯಾವ ದೃಶ್ಯಗಳನ್ನ ನಮಗ ತೋರಿಸ್ತಾವ ಅನ್ನೋದು ಇನ್ನೂ ನಿಗೂಢಾಗಿ ಉಳಿದದ ಅಂತ ಹೇಳಿ ಹೇಳಬಹುದು. ಇಂತಹ ಪರಿಸ್ಥಿತಿಗಳಿಗೆ ನಾವು ಎದೆಯೊಡ್ಡಿ ನಿಲ್ಲುವಂತಹ ಒಂದು ಸ್ಥೈರ್ಯವನ್ನ ನಾವು ಬೆಳೆಸಿಕೊಳ್ಬೇಕಾಗಿದೆ. ಅಂತಹ ಒಂದು ತಂತ್ರಜ್ಞಾನವನ್ನ ನಾವು ಅಭಿವೃದ್ಧಿ ಮಾಡಿಕೊಳ್ಬೇಕು. ಅದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಪೃಥ್ವಿಯ ತಾಪಮಾನ ಏನದ ಅದು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಅದು ಪ್ರತಿ ಕಾರ್ಯಕ್ರಮದ ಚರ್ಚೆ ವಸ್ತುವಾಗಿ ಉಳಿದಿರುವಂತಹದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಅದು ಚರ್ಚೆನೂ ಆಗಬೇಕು, ಅದರ ಅನುಷ್ಠಾನ ಕೂಡ ಆಗಬೇಕಾಗಿದೆ ಇವತ್ತಿನ ದಿವಸ. ಆ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡಿ ಇಷ್ಟು ಪ್ರಮಾಣದ ನೀರು ಒಂದು ದಿವಸ ಎರಡು ದಿವಸದೊಳಗ ಹರಿದು ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ. ಇದನ್ನು ನಾವು ಉಳಿಸಿಕೊಳ್ಳೋದು ಬಹಳ ಕಷ್ಟ, ಅದನ್ನ ಬಳಸಿಕೊಳ್ಳೋದು ಕೂಡ ಬಹಳ ಕಷ್ಟ ಆಗುವಂತಹ ಪರಿಸ್ಥಿತಿ ಅದ. ಅದಕ್ಕೆ ಇಂಥ ಬೃಹತ್ ಪ್ರಮಾಣದ ನೀರನ್ನ ನಾವು ಯಾವ ರೀತಿ ಹಿಡ್ಕೊಂಡು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿಜ್ಞಾನಿಗಳು ಸರ್ಕಾರಗಳು ಚಿಂತನೆ ನಡೆಸಿ ಆ ಪ್ರಕಾರ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಹಾಕೊಳ್ಳೋದು ಒಳ್ಳೆಯದು. ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಕೃಷಿ ವಿಜ್ಞಾನಿಗಳು, ಇನ್ನು ಬರುವ ದಿವಸ ಏನಾಗಬಹುದು ಅಂತಂದ್ರೆ ಈ ಮಳೆಯ ಹಂಚಿಕೆ ಏನು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಲ್ಲ, ಇದರಿಂದಾಗಿ ನಾವು ದೀರ್ಘಾವಧಿ ಬೆಳೆಗಳನ್ನ ಬಿಡಬೇಕಾದಂತಹ ಒಂದು ಪರಿಸ್ಥಿತಿ ಬರಬಹುದು ಅಂತ ಹೇಳಿ. ದೀರ್ಘಾವಧಿ ಬೆಳೆಗಳನ್ನ ಬಿಟ್ಟು ಅಲ್ಪ ಅವಧಿಯೊಳಗೆ ಬರುವಂತಹ ಬೆಳೆಗಳ ಮೇಲೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಮಾಡಿ ಅವುಗಳನ್ನು ಬೆಳೆದುಕೊಳ್ಳುವಂತಹ ಮತ್ತು ಮಲ್ಟಿಪಲ್ ಅಂದ್ರೆ ಬಹಳಷ್ಟು ಬೆಳೆಗಳನ್ನ ಒಂದೇ ಸಮಯಕ್ಕೆ ಬೆಳೆಯುವಂತಹ ಒಂದು ಕೆಲಸವನ್ನ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಕೃಷಿ ಸ್ವರೂಪ ಈ ವಾತಾವರಣಕ್ಕೆ ಅನುಸಾರವಾಗಿ ಬದಲಾವಣೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲದ ಅದನ್ನ ತಾವು ಯಾವತ್ತೂ ಗಮನಿಸ್ತಾ ಇರಬೇಕು. ಆತ್ಮೀಯರೇ, ಕಳೆದ ವಾರ ತಮಗ ಕೆಲವರಿಗೆ ಮಳೆ ಬೇಕಾಗಿತ್ತು, ಕೆಲವರಿಗೆ ಬೇಡಾಗಿತ್ತು. ನಿಮ್ಮ ಧ್ವನಿಗಳು ನಮ್ಮ ಜೊತೆಗಿದ್ದಾವ, ಯಾರ್ಯಾರು ಏನು ಹೇಳಿರಿ ಅನ್ನೋದನ್ನ ನಾವೀಗ ಕೇಳೋಣ. ನಮಸ್ಕಾರ ರೀ, ನಮ್ ಗುಲ್ಬರ್ಗ ಜಿಲ್ಲಾ ಕೊಡ್ಜಾಗದವ್ರಿ. ಈಗೊಂದು ನಾಲ್ಕು ದಿವಸ ಐತಿ ಫುಲ್ ಆಗುತ್ತದ ಹಳ್ಳ ಕೊಳಪುರ ಫುಲ್ ತುಂಬಿ ಸಾಕು ಸಾಕಾಗವ್ರಿ. ನಮಸ್ಕಾರ ಸರ್, ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕು ಮೇಲ್ಕುಂದಕ್ಕಿ ಗ್ರಾಮ ಸರ್, ಜನದಿನ ಅಂತ ಮಾತಾಡ ಸರ್. ಇವತ್ತಿನ ದಿನ ನಮ್ಮಲ್ಲಿ ನೀವು ಯಾವ ಪ್ರಕಾರ ಸರ್ ಮಳೆ ಭಾರಿ ಭರ್ಜರಿ ಇದೆ ಸರ್, ಒಂದು ಗಂಟೆ ಸಮಯ ಆಯ್ತು ಸರ್, ಒಂದೇ ಏತನ ತೊಡಿದೆ ಸರ್ ಮಳೆ ನಮ್ಮ ಹತ್ರ. ನಮಸ್ಕಾರ ಸರ್, ನಾ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರಲ್ಲಿ ಮಲ್ಲಿಕಾರ್ಜುನ ಸುಲಕಟ್ಟವ್ರು ಮಾತಾಡತ್ತೀನಿ ಸರ್. ಸರ್, 677 ಸಂಚಿಕೆ ಪ್ರಕಾರ ಹೇಳಿದ್ರಿ ಸರ್ ನೀವು ಕೃಷಿರಂಗ ಕಾರ್ಯಕ್ರಮದಲ್ಲಿ ಸರ್, ಬುಧವಾರ ಗುರುವಾರ 90% ಅಂತ ಹೇಳಿದ್ರಿ ಸರ್ ಅವತ್ತ, ಮತ್ ಹಂಗೆ ಶುಕ್ರವಾರ ಶನಿವಾರ ರವಿವಾರ 65%, 70%, 75% ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್ ಇವತ್ತು 30ನೇ ತಾರೀಕು ಸರ್, 29 ಮಳಿ ಬಂದಿಲ್ರಿ ಸರ್, ಬಿಸಿಲಿನ ವಾತಾವರಣ 28/9/2020 ಬಿಸಿಲಿನ ವಾತಾವರಣ ಐತ್ರಿ ಸರ್, 27/9/2024 ಶುಕ್ರವಾರ ಬಿಸಿಲಿನ ವಾತಾವರಣ ಐತ್ರಿ ಸರ್, 26/9/2024 ಗುರುವಾರ ದಿನ ಮಳೆ ಬಿದ್ದ ಸರ್, 25/9/2024 ಬುಧವಾರ ದಿನ ಮಳೆ ಬಿದ್ದ ಸರ್. ನೀವು ಹೇಳಿದ ಪ್ರಕಾರ ಸರ್ ವಾರ ಪೂರ್ತಿಯಲ್ಲಿ 2 ದಿನ ಉತ್ತಮ ಮಳೆ ಬಿದ್ದ ಸರ್ ನಮ್ಮಲ್ಲಿ, ಶುಕ್ರವಾರ ಶನಿವಾರ ರವಿವಾರ 3 ದಿನ ಬಿಸಿಲಿನ ವಾತಾವರಣ ಸರ್. ಎಲ್ಲಾ ಆಪ್ಗಳ್ದಾಗ ಚೆಕ್ ಮಾಡಿದ್ರು ಶುಕ್ರವಾರ ಶನಿವಾರ ರವಿವಾರ ಮಳಿ ಇದ್ದಿಲ್ರಿ ಸರ್, ಬಿಸಿಲಿನ ವಾತಾವರಣ, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಇತ್ತು ಸರ್. ಹೆಂಗಿದ್ದಿನ ಬಿ ಇವತ್ತು ಸೋಮವಾರ ದಿನ ನೀವು 75% ಅಂತ ಹೇಳಿದ್ರಿ ಸರ್ ವಾರದ ಮುನ್ನೋಟದಲ್ಲಿ ಸರ್. ಅದೇ ಪ್ರಕಾರ ಸರ್ ನಾವು ನಿನ್ನೆ ಇವತ್ತು ಹೆಚ್ಚು ಕಡಿಮೆ ಒಂದು 10-12 ಎಕರೆ ರೋಟರ್ ಹೊಡ್ಕೊಂಡ್ರಿ ಸರ್ ಹೊಲದಾಗ, ನಾನು ನನ್ನ ಗಾಡಿಯಲ್ಲಿ ಇದ್ದೇರಿ. ಅದನ್ನ ಬಿ ಸರ್ ಇವತ್ತು ಸಂಜೆ 5:30 ತನಕ ಸುಮಾರದ ಒಂದು 1/2 ತಾಸು ಭಾರಿ ಮಳಿ ಬಿದ್ದ ನೋಡ್ರಿ ಸರ್, ಉತ್ತಮ ಮಳಿ ಸರ್ ಅದು. ನಮ್ಗೆ ಇನ್ನೊಂದು ಏನಿಲ್ಲ ಅಂದ್ರೆ 15 ದಿನ ಮಳಿ ಬೇಕಾಗಿಲ್ಲ ಸರ್. ಯಾಕಂದ್ರೆ ಸರ್ ಈಗ ಹೊಲದಾಗ ಸ್ವಯರಾಶಿ ನಡೆದವ್ರಿ, ಹೊಲಗಳು ಇನ್ನೂ ಹಸಿಯಾವ್ರಿ ಸರ್. ರೋಟ್ರಿ ವೆಟ್ರಿ ಹೊಡ್ಲಾಕ್ ಹೋದ್ರಿ ಸರ್, 4 ಅಕಡೆಗೆ ಹೊಡಿಬೇಕು ಕೆದಬೇಕಲ್ಲ ಸರ್, ಒಟ್ಟು ಹಸಿಯಾವ್ರಿ ಹೊಲಗಳಿನ. ಈಗ ಮತ್ತೊಂದು ಬಂಗಾಳ ಕೋಳಿ ಯಾವ್ದೋ ಒಂದು ಚಂಡಮಾರುತ ಪರಿಚಲನೆಯಿಂದ ಹೆಚ್ಚು ಕಡಿಮೆ ಅಂದ್ರೆ ಗುಲ್ಬರ್ಗ ಬೀದರ್ ಇವೆಲ್ಲ ಮಳಿ ಬರಂಗ್ ಕಾಣ್ತದ ಸರ್. ನಿನ್ನೆ ಜೈರಬಾದ 1 ತಾಸು ಮಳಿ ಹೊಡೆದ್ರಿ ಸರ್, ರಾತ್ರಿ 7 ಗಂಟೆ 8 ಗಂಟೆ ಟೈಮ್ ಆಗಿ ಸರ್. ಇವತ್ತು ಮಳಿ ಅಕಡೆಯಿಂದ ಬಂದದ ಸರ್, ಗಂಗೆಗೆ ಮಿಂಚಲತ್ತದ್ರಿ, ಬೀದರ್ ಜೈರಬಾದ ಲೈನ್ ಬಹಳ ಮಿಂಚಲತ್ತದ್ರಿ. ನಮ್ಮಲ್ಲಿ ನೀವು ಹೇಳಿದ ಪ್ರಕಾರ ಈ ವಾರದಾಗ ಇವತ್ತಿನ ದಿನ ಮಳಿ ಬಂದ ನೋಡ್ರಿ ಸರ್ ನಮ್ಮಲ್ಲಿ. ಥ್ಯಾಂಕ್ ಯು ಸರ್. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಯಲ್ಲದಗುಂಡಿಯಿಂದ ಗೌತಮ್ ಎನ್ ಗಾಯಕ್ವಾಡ್ ಅವರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಗುರುವಾರ ದಿವಸ ಅಂದ್ರೆ 26ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆ ಸುಮಾರಿಗೆ ಭಾರೀ ಪ್ರಮಾಣದೊಳಗೆ ಮಳೆ ಆಗ್ಯದ ಅನ್ನುವಂಥ ಒಂದು ಸಂದೇಶವನ್ನ ಅವರು ನೀಡ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, ಬಿಜಾಪುರ ಜಿಲ್ಲೆ ಸಿಂಧಗಿರಿ ತಾಲೂಕು ಕೈನೂರಲ್ಲಿ ಪ್ರಮುಖ ಮಾಡ್ತಾರೆ ಸರ. ಸರ, ಈಗ 15 ದಿನ ಇದ್ರ ಸರ, ಹೊಟ್ಟೆ ಮಳೆನೇ ಬಂದಿಲ್ಲ ಸರ್. ಇಲ್ಲಿ ಏನು ಸರ, ಸುತ್ತಮುತ್ತ ಎಲ್ಲ ಆಗೇತಾರ ಸರ. ನಮ್ಮಲ್ಲಿ ಕೈನೂರ, ಕಣ್ಮೇಶ್ವರ, ಮಾವಿನಗೇರಿ, ಕಡಕೋಳ, ಯತ್ನಾಳ್, ಹಂಚನ್ಯಾಳ್, ಸುಂಟ್ಯಾಣ್ ನಮ್ಮ ಊರು ಬರ್ಬೇಕಂತ ಊರು ಸುತ್ತಮುತ್ತ ಹೊಟ್ಟೆ ಮಳೆ ಇಲ್ಲ ಸರ. ಬರ್ತೈತೆ ಸರ್, ಆದ್ರೆ ಏನು ಉಪಯೋಗ ಇಲ್ಲ ಸರ್. ಸುಮ್ಮನೆ ಬರ್ತಾರೆ ಸರ್, ಮುಂದೆ ಬಾಗಿಸಿ ಬಿಡ್ತಾರೆ. ಮಳೆನೇ ಬರ್ತಿಲ್ಲ ನಂಗೆ ಸರ. ಏನು ಚಿತ್ರ ಇದೆ ವಾತಾವರಣ ಹೇಳಿದ ಪ್ರಕಾರ ಬಿಜಾಪುರ ನಂಬರ್ ಒನ್ ಅಂತ ಹೇಳಿದ್ರು ಸರ್ ವಾದವಾರನಾಗ. ಅದೇ ಪ್ರಕಾರ ಬಿಜಾಪುರದಲ್ಲಿ ಭಾಳ ಬಿಡಿಸ್ಬಿದ್ದು ಸರ್ ಮಳೆ. ಸಿಂದಗಿ ಒಳಗೂ ಆಗಿದೆ ಸರ್. ಲಾಸ್ಟ್ ಎಂಕಾಯಿಸ್ತಾನೆ ಸರ್, ಎಂಕಾಯಿಸಿ ಮ್ಯಾಲ ಆಗಿದೆ ಸರ್. ಈಗ ನಮ್ಮ ನಡುವೆ ಇಲ್ಲ. ಏನು ಭಯ ಬರ್ತೋ ಇಲ್ಲ ಸರ್ ಈ ವಾರನಾಗ್ರೆ. ಎಲ್ಲ ಬೆಳೆ ಅಂಕರು ಒಣಗಿ ಬಾಡ್ಲಿಕತ್ತಾರ ಸರ್. ತೊಗರಿ ಪೊಗರಿ ಎಲ್ಲ ಮಾಡ್ಯಾರ ಸರ್. ಬಂದ್ರೆ ಏನು ರೇಟ್ ಆತವ್ರ ಸರ್ ಬೆಳೆ? ಇಲ್ಲ ಅಂದ್ರೆ ಭಾಳ ಹೈರಾಣ ಅದ ಸರ್. ಇಲ್ಲಿ ಸುತ್ತಮುತ್ತ ಸರ್ ಒಂದು 5-6 ಹಳ್ಳಿ ಮತ್ತೆ 2 ರನ್ ದಾಟಿದ ಮಳೆ ಐತ್ರಿ ಸರ್. ಆ ಕಡೆ ಎಲ್ಲ ಆ ಕಡೆ ಜವರಿಗೆ ಹೋಗುತ್ತಾನ ಮಳೆ ಐತ್ರಿ ಸರ್. ಮೋಟಿ ಜೇಟಿಗೆ ಈ ಕಡೆ ಎಲ್ಲ ಐತಿ ಸರ್ ಮಳೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾ ಇಂಡಿ ತಾಲೂಕು ಮಿರ್ಗಿಯಿಂದ ಬಸವರಾಜ್ ಜತ್ನೂರು ಮಾತಾಡೋದು ಸರ್. ಸರ್, ಮಳೆನೇ ಆಗಿಲ್ಲ ಸರ್ ನಮ್ಗೆ. 19-20 ತಾರೀಕು ಹಿಡ್ಕೊಂಡು ಇಲ್ಲಿ ತನಕ ಒಟ್ಟ ಮಳೆ ಇಲ್ಲ ಸರ್. ಬರೀ ಮಾಡಾಗದು ಆಗೇ ಹೋಯ್ತು ಸರ್. ಭಾಳ ನೀರಿಗೆ ಬಂದವ ಸರ್, ಹತ್ತಿ ತೊಗರಿ ಇದೆಲ್ಲ. ಮತ್ತೆ ಮಂಗಳವಾರ ದಿನ ಏನ್ ಹೇಳ್ತೀನಿ ನೋಡ್ಬೇಕು ಸರ್. ನಮಸ್ಕಾರ ಸರ್. ಸ್ಪಂದಿಸಿದಂತಹ ನಮ್ಮ ಎಲ್ಲ ಆತ್ಮೀಯ ರೈತ ಬಂಧುವರಿಗೆ ಧನ್ಯವಾದಗಳು. ಆತ್ಮೀಯರೇ, ಈಗ ಹಸ್ತ ಮಳೆಯ ಅವಧಿ ನಡೆದದ. ಇದು ಸೆಪ್ಟೆಂಬರ್ 26ಕ್ಕೆ ಪ್ರವೇಶ ಆಗಿದ್ದು ಅಕ್ಟೋಬರ್ 10ರ ತನಕ ಇದರ ಅವಧಿ ಇರುತ್ತದೆ. ಈ ಸಲ ಹಸ್ತ ಮಳೆ ಅಲ್ಪವೃಷ್ಟಿಯನ್ನ ತರುತ್ತದ. ಮಾನ್ಸೂನ್ ದುರ್ಬಲವಾಗಿರುತ್ತದೆ ಈ ಅವಧಿಯೊಳಗೆ. ಆಗ್ನೇಯ ಭಾರತದೊಳಗೆ ಹೆಚ್ಚು ಮಳೆ ಆಗಬಹುದು. ಮಲೆನಾಡು ಬಯಲುಸೀಮೆಯೊಳಗೆ ಚಳಿ ಹೆಚ್ಚಾಗಬಹುದು. ಆಗ್ನೇಯ ಭಾರತದೊಳಗೆ ಚಂಡಮಾರುತ ಬೀಸಬಹುದು ಅನ್ನುವಂತಹ ಒಂದು ಸೂಚನೆ ಹಸ್ತ ನಕ್ಷತ್ರದ ಸಂದರ್ಭದೊಳಗೆ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ಮಳೆ ದಿನಾಂಕಗಳು ಅಂತಂದ್ರೆ ಅಕ್ಟೋಬರ್ 3, 4, 5, 7, 8, 10. ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳು ಇನ್ನೊಮ್ಮೆ ಅಕ್ಟೋಬರ್ 3, 4, 5, 7, 8, 10 ಈ ದಿನಗಳಂದು ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಅಕ್ಟೋಬರ್ 2ರಿಂದ ಬರುವ ಮಂಗಳವಾರ ಅಕ್ಟೋಬರ್ 8ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮಳೆಯ ವಾತಾವರಣ ಇರಬಹುದು, ಬಿಸಿಲಿನ ವಾತಾವರಣ ಇರಬಹುದು, ಮೋಡ ಕವಿದಂತಹ ಮೋಡ ಮುಸುಕಿದಂತಹ ವಾತಾವರಣ ಇರಬಹುದು, ಮತ್ತ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಅನೇಕ ಕಡೆಗಳಲ್ಲಿ ಕಾಣಿಸಿಕೊಳ್ಳಬಹುದಾಗ್ಯದ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಮೊದಲಿನ 3 ದಿವಸ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಆಮೇಲೆ ಶನಿವಾರದ ನಂತರ ಮಂಗಳವಾರ ತನಕ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಈ ಅವಧಿಯೊಳಗೆ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಎಲ್ಲೆಲ್ಲಿ ಅನುಕೂಲಕರವಾದಂತಹ ವಾತಾವರಣ ತಮಗೆ ಸಿಗ್ತದ ಅಂತ ಕಡೆಗಳಲ್ಲಿ ತಾವು ಮಾಡಿಕೊಳ್ಳುವುದಕ್ಕೆ ಅನುಕೂಲ ಆಗಬಹುದು ಅನ್ನುವಂತಹ ಒಂದು ಆಶಾಭಾವನೆ ಅದ. ಇನ್ನು ಯಾರು ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ ಅಂಥವರಿಗೂ ಕೂಡ ಈ ವಾರ ಮಳೆ ಆಗುವಂತಹ ಸಾಧ್ಯತೆಗಳದವ, ಆಗಲಿ ಅಂತ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ಸ್ಥೂಲವಾಗಿ ಆಯಿತು. ನಾವು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ ಅಕ್ಟೋಬರ್ 2ನೇ ತಾರೀಕು, ಆ ನಂತರ ರವಿವಾರ 6, ಸೋಮವಾರ 7, ಈ 3 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 65%. ಗುರುವಾರ 3, ಶುಕ್ರವಾರ 4, ಶನಿವಾರ 5 ಅಲ್ಲದೆ ಮಂಗಳವಾರ 8. ಈ 4 ದಿವಸ ಶೇಕಡ 75% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಒಳ್ಳೆ ಮಳೆ ನಾವು ನಿರೀಕ್ಷೆ ಮಾಡಬಹುದು. 67.4 mm ಮಳೆ ಕಲಬುರಗಿ ಜಿಲ್ಲೆ ಒಳಗೆ ಆಗಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 2 ತಾರೀಕು ಅಲ್ಲದೆ ಶುಕ್ರವಾರ 4, ರವಿವಾರ 6 ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 60%, ಗುರುವಾರ 3, ಶನಿವಾರ 5, ಸೋಮವಾರ 7, ಈ 3 ದಿವಸ 65 ಮತ್ತು ಮಂಗಳವಾರ 8 ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ ತಜ್ಞರು. ಬೀದರ್ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಬಹಳ ಕಡಿಮೆ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. 19.6 mm ಮಳೆ ಬೀದರ್ ಜಿಲ್ಲೆ ಒಳಗೆ ಆಗಬಹುದು ಅನ್ನುವಂಥದ್ದು. ಬಹುತೇಕ ಬೀದರ್ ಜಿಲ್ಲೆ ಒಳಗೆ ಏನು ತಾವು ಕೊಯ್ಲು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ, ಅಂಥವರಿಗೆ ಈ ವಾರ ಅನುಕೂಲ ಆಗಬಹುದು ಅಂತೇಳಿ ನಾವು ತಿಳ್ಕೋತೀವಿ. ಯಾಕಪ್ಪ ಅಂತಂದ್ರೆ ಮಳೆಯ ಪ್ರಮಾಣ ಕೂಡ ಕಡಿಮೆ ಅದ ಮತ್ತು ಮಿಶ್ರ ವಾತಾವರಣ ಇರೋದ್ರಿಂದ, ಈಗೇನು 60-65 ಈ ರೀತಿ ಏನು ಸಾಧ್ಯತೆ ಇರೋದ್ರಿಂದ ಬಿಸಿಲಿನ ಪ್ರಮಾಣ ಹೆಚ್ಚಿರಬಹುದಾಗದ ಅನ್ನುವಂತಹ ಒಂದು ಸೂಚನೆ ಕೂಡ ಇದರೊಳಗೆ ಅದ. ಅದಕ್ಕೆ ಕೊಯ್ಲು ಮಾಡಬೇಕು ಅನ್ನುವಂಥವ್ರು ಗಮನಿಸಬೇಕು. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 2 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 45%, ಗುರುವಾರ 3 ತಾರೀಕು ಮತ್ತು ಮಂಗಳವಾರ 8 ತಾರೀಕು 80, ಶುಕ್ರವಾರ 4 ತಾರೀಕು, ಸೋಮವಾರ 7 ತಾರೀಕು 70, ಶನಿವಾರ 5 ತಾರೀಕು 55 ಮತ್ತು ರವಿವಾರ 6 ತಾರೀಕು ಶೇಕಡ 65% ಅನ್ನುವಂಥ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಬಹಳ ಒಳ್ಳೆ ಪ್ರಮಾಣದ ಮಳೆಯನ್ನು ನಾವು ಈ ವಾರ ನೋಡಬಹುದಾಗಿದ. 72.3 mm ಮಳೆ ರಾಯಚೂರು ಜಿಲ್ಲೆ ಒಳಗೆ ಆಗಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 2 ತಾರೀಕು ಅಲ್ಲದೆ ಸೋಮವಾರ 7 ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 70%, ಗುರುವಾರ 3 ತಾರೀಕು, ರವಿವಾರ 6 ತಾರೀಕು 70%, ಶುಕ್ರವಾರ 4 ತಾರೀಕು 85, ಶನಿವಾರ 5 ತಾರೀಕು ಮತ್ತು ಮಂಗಳವಾರ 8 ತಾರೀಕು ಶೇಕಡ 80% ಅನ್ನುವಂಥ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆ ಆಗಬಹುದು. 56.5 mm ಮಳೆ ವಿಜಯಪುರ ಜಿಲ್ಲೆ ಒಳಗೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 2 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 3, ಶುಕ್ರವಾರ 4, ಶನಿವಾರ 5, ರವಿವಾರ 6 ಅಲ್ಲದೆ ಮಂಗಳವಾರ 8, ಈ 5 ದಿನ ಮಳೆಯ ಸಾಧ್ಯತೆಗಳು 85%, ಸೋಮವಾರ 7 ತಾರೀಕು ಶೇಕಡ 80% ಅನ್ನುವಂಥ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗೆ ಉತ್ತಮವಾದಂತಹ ಮಳೆ ನಾವು ಈ ವಾರ ಪಡಿಬಹುದಾಗಿದೆ. 76.1 mm ಮಳೆ ಆಗಬಹುದು ಕೊಪ್ಪಳ ಜಿಲ್ಲೆ ಒಳಗೆ ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 2 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 3 ತಾರೀಕು 75, ಶುಕ್ರವಾರ 4 ಮತ್ತು ಶನಿವಾರ 5, ಈ 2 ದಿವಸ 70, ರವಿವಾರ 6 ಮತ್ತು ಸೋಮವಾರ 7, ಈ 2 ದಿವಸ 65 ಮತ್ತು ಮಂಗಳವಾರ 8 ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗೆ ಬಹುತೇಕ ಸೆಂಚುರಿ ತನಕ ಮಳೆ ಆಗಬಹುದು. 95.1 mm ಯಾದಗಿರಿ ಒಳಗೆ ಬರುವಂತಹ ಸಾಧ್ಯತೆಗಳು ಅದಾವ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 2 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 3, ಶುಕ್ರವಾರ 4, ಈ 2 ದಿವಸ 80, ಶನಿವಾರ 5 ತಾರೀಕು ಅಲ್ಲದೆ ಸೋಮವಾರ 7 ತಾರೀಕು 75, ರವಿವಾರ 6 ತಾರೀಕು 70 ಮತ್ತು ಮಂಗಳವಾರ 8 ತಾರೀಕು ಶೇಕಡ 85% ಅನ್ನುವಂಥ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 58.1 mm ಮಳೆ ಬರಬಹುದಾಗಿದೆ ಅನ್ನುವಂಥ ಒಂದು ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 2 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 3, ಶುಕ್ರವಾರ 4, ರವಿವಾರ 6 ಮತ್ತು ಮಂಗಳವಾರ 8, ಈ 4 ದಿವಸ 85, ಶನಿವಾರ 5 ತಾರೀಕು ಮತ್ತು ಸೋಮವಾರ 7 ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 80.8 mm ಉತ್ತಮ ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 2 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 3 ತಾರೀಕು 60, ಶುಕ್ರವಾರ 4, ಶನಿವಾರ 5 ಅಲ್ಲದೆ ಮಂಗಳವಾರ 8 ತಾರೀಕು 75, ರವಿವಾರ 6 ಮತ್ತು ಸೋಮವಾರ 7, ಈ 2 ದಿವಸ ಶೇಕಡ 70% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ಒಳ್ಳೆ ಮಳೆ ಒಂದು ವಾರದ ಅವಧಿಯೊಳಗೆ ಆಗಬಹುದಾಗ್ಯದ. 72.9 mm ನಿರೀಕ್ಷೆ ನಾವು ಸೊಲ್ಲಾಪುರ ಜಿಲ್ಲೆಯೊಳಗೆ ಮಾಡಬಹುದಾಗ್ಯದ. ನೆರೆಯ ಜೈರಾಬಾದ್ ತಾಲೂಕಿನೊಳಗೆ ಬುಧವಾರ 2ನೇ ತಾರೀಕು ಅಲ್ಲದೆ ಶನಿವಾರ 5, ಸೋಮವಾರ 7 ಈ 3 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 65%. ಗುರುವಾರ 3ನೇ ತಾರೀಕು 70, ಶುಕ್ರವಾರ 4ನೇ ತಾರೀಕು ಅಲ್ಲದೆ ರವಿವಾರ 6ನೇ ತಾರೀಕು 60 ಮತ್ತು ಮಂಗಳವಾರ 8ನೇ ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗೆ ಒಂದು ವಾರದ ಅವಧಿಯೊಳಗೆ 21.5 mm ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದ. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಪ್ರಮಾಣ ಎಷ್ಟದ ಅನ್ನೋದನ್ನ ನಾವು ನೋಡಿದಿವಿ. ಒಂದು ವಾರದ ಅವಧಿಯೊಳಗೆ ಈ ಸಲ ಯಾದಗಿರಿ ಜಿಲ್ಲೆಗೆ ಮೊದಲೇ ನಂಬರ್ ಅಂತೇಳಿ ಹೇಳಬಹುದು. 95.1 mm ಅಲ್ಲಿ ಮಳೆ ಆಗಬಹುದು. ಆಮೇಲೆ 2ನೇ ನಂಬರ್ ಬಾಗಲಕೋಟೆ ಜಿಲ್ಲೆಗೆ 80.8 mm ಆಗಬಹುದಾಗಿದೆ. 3ನೇ ನಂಬರ್ ಅಂತಂದ್ರೆ ಕೊಪ್ಪಳ 76.1 mm. ಆಮೇಲೆ ಸೊಲ್ಲಾಪುರ ಜಿಲ್ಲೆ 72.9, ರಾಯಚೂರು 72.3, ಕಲಬುರಗಿ 67.4, ಬಳ್ಳಾರಿ 58.1, ವಿಜಯಪುರ 56.5, ಜೈರಾಬಾದ್ 21.5 ಮತ್ತು ಬೀದರ್ 19.6 mm ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ವಾತಾವರಣದೊಳಗೆ ಏರುಪೇರುಗಳು ಆಗಬಹುದು, ಅದನ್ನ ನಾವು ನೋಡ್ಕೋತೇನೆ ಬಂದಿವಿ. ಅದಕ್ಕೆ ನಾವು ಸಿದ್ಧರಾಗಿ ಇರಬೇಕಾಗ್ತದ. ಅದರ ಬಗ್ಗೆ ನಾವು ತಮಗ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಆತ್ಮೀಯರೇ, ಮತ್ತೊಮ್ಮೆ ತಮಗ ನೆನಪು ಮಾಡಿಕೊಳ್ಳೋದೇನಪ್ಪಾ ಅಂತಂದ್ರೆ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮೊದಲಿನ 3 ದಿವಸ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಆಮೇಲೆ ಚದುರಿದಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಎಲ್ಲ ಬಗೆಯ ವಾತಾವರಣವನ್ನ ನಾವು ಈ ವಾರ ನೋಡಬಹುದು. ಮಳೆಯ ವಾತಾವರಣ, ಬಿಸಿಲಿನ ವಾತಾವರಣ, ಮೋಡ ಕವಿದಂತಹ, ಮೋಡ ಮುಸುಕಿದಂತಹ ವಾತಾವರಣ ಎಲ್ಲ ಈ ಸಂದರ್ಭದೊಳಗೆ ಇರಬಹುದಾಗ್ಯದ. ಮತ್ತೆ ಗುಡುಗು ಮಿಂಚುಗಳು ಸಹಿತ ಇರಬಹುದು, ಅದನ್ನು ಕೂಡ ತಾವು ಗಮನಿಸ್ತಾ ಇರಬೇಕು. ಏರುಪೇರುಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ನೇರವಾಗಿ ಕೇಳೋದ್ರ ಕಡೆ ಗಮನ ಹರಿಸಬೇಕು. ಅಂದ್ರೆ ತಮಗ ಯಾವುದೇ ಮಾಹಿತಿ ಕೊರತೆ ಅನ್ಸಂಗಿಲ್ಲ. ಇನ್ನು ಅನೇಕ ಆಪ್ಗಳದಾವ, ಆ ಆಪ್ಗಳನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ಕೃಷಿ ಬದುಕನ್ನ ಸರಳೀಕರಣಗೊಳಿಸುವ ನಿಟ್ಟಿನೊಳಗೆ ಮುನ್ನಡಿಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ರೈತ ಬಾಂಧವರ ಕುಟುಂಬದ ಎಲ್ಲ ಸದಸ್ಯರಿಗೆ, ಬಂಧು ಬಾಂಧವರಿಗೆ ಮಹಾಲಯ ಅಮಾವಾಸ್ಯೆ, ನವರಾತ್ರಿ ಹಬ್ಬ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಸರಣಿ ಮೇಘ ಸಂದೇಶದ 678ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಕಾರ್ಯಾಲಯದ ಪ್ರಧಾನ ವ್ಯವಸ್ಥಾಪಕ ಜಿಕೆ ವೆಂಕಟೇಶ್ ಮಾತಾಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಹೆಸರುಕಾಳು ಮತ್ತು ಸೂರ್ಯಕಾಂತಿಯನ್ನು 2024-25 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಪ್ರಕ್ರಿಯೆಗೆ ಮುಂದಾಗಿದೆ. ಹೆಸರುಕಾಳನ್ನ ಪ್ರತಿ ಕ್ವಿಂಟಾಲ್ಗೆ 8,682 ರೂಪಾಯಿ ಅಂತೆ ಖರೀದಿ ಮಾಡ್ತಾ ಇದೆ ಮತ್ತು ಸೂರ್ಯಕಾಂತಿಯನ್ನ ಪ್ರತಿ ಕ್ವಿಂಟಾಲ್ಗೆ 7,280 ಕ್ವಿಂಟಾಲ್ ಅಂತೆ ಖರೀದಿ ಮಾಡ್ತಾ ಇದೆ. ಪ್ರತಿ ಎಕರೆಗೆ 2 ಕ್ವಿಂಟಾಲ್ ಅಂತೆ ಪ್ರತಿ ರೈತರಿಂದ 10 ಕ್ವಿಂಟಾಲ್ ಹೆಸರುಕಾಳನ್ನ, ಪ್ರತಿ ಎಕರೆಗೆ 3 ಕ್ವಿಂಟಾಲ್ ನಂತೆ ಪ್ರತಿ ರೈತರಿಂದ 15 ಕ್ವಿಂಟಾಲ್ ವರೆಗೆ ಸೂರ್ಯಕಾಂತಿಯನ್ನ ಖರೀದಿ ಮಾಡೋದಕ್ಕೆ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ. ಇದಕ್ಕಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ ಮತ್ತು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿಯನ್ನು ಖರೀದಿ ಏಜೆನ್ಸಿಗಳಿಗಾಗಿ ಹೆಸರುಕಾಳಿಗೆ ನಿಗದಿಪಡಿಸಿದ್ರೆ, ಎಣ್ಣೆ ಬೀಜಗಳ ಸಹಕಾರ ಸಂಘ ಕೆಒಎಫ್ ನ ಸೂರ್ಯಕಾಂತಿ ಖರೀದಿಗಾಗಿ ರಾಜ್ಯ ಸರ್ಕಾರ ನಿಗದಿಪಡಿಸಿದೆ. ಈ ನಿಗದಿಪಡಿಸಿದಂತಹ ಖರೀದಿ ಸಂಸ್ಥೆಗಳು ಕಲಬುರಗಿ ವಿಭಾಗದ ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಗಳಾದ್ಯಂತ ಇರತಕ್ಕಂತಹ ಕೃಷಿ ಉತ್ಪನ್ನ ಪತ್ತಿನ ಮಾರಾಟ ಸಹಕಾರ ಸಂಘಗಳ ಮೂಲಕ, ಖರೀದಿ ಸಂಸ್ಥೆಗಳ ಮೂಲಕ, ಎಫ್ಎಒಗಳ ಮೂಲಕ ಖರೀದಿ ಪ್ರಕ್ರಿಯೆಯನ್ನು ಕೈಗೊಳ್ಳುತ್ತಾ ಇದ್ದಾವೆ. ರೈತರು ತಮ್ಮ ಒಂದು ಖರೀದಿ ಪ್ರಕ್ರಿಯೆಯಲ್ಲಿ ಕೃಷಿ ಇಲಾಖೆಯಿಂದ ನೀಡಿರತಕ್ಕಂತಹ ಎಫ್ಐಡಿ ಅನ್ನು, ಫ್ರೂಟ್ಸ್ ಐಡಿ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಇರತಕ್ಕಂತಹ ದತ್ತಾಂಶವನ್ನು ಬಳಸಿಕೊಂಡು ಖರೀದಿ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದ ರೈತರು ಕೃಷಿ ಇಲಾಖೆಯಲ್ಲಿರತಕ್ಕಂಥ ದತ್ತಾಂಶಗಳನ್ನು ಸರಿಯಾಗಿ ಪರಿಶೀಲಿಸಿಕೊಳ್ತಕ್ಕದ್ದು, ಅವರ ಅಕೌಂಟ್ನಲ್ಲಿರ್ತಕ್ಕಂಥ ಬ್ಯಾಂಕ್ ಖಾತೆ ವಿವರಗಳು, ಅವರ ಬಿತ್ತನೆ ಮಾಹಿತಿ, ಈ ಎಲ್ಲ ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಳ್ಳಲು ರೈತ ಬಾಂಧವರಿಗೆ ಕೋರಿದೆ. ಇದರೊಂದಿಗೆ ಈ ಒಂದು ಖರೀದಿ ಕಾಲಾವಧಿ 90 ದಿನಗಳ ಕಾಲ ಇರೋದ್ರಿಂದ ಹತ್ತಿರದಲ್ಲಿರ್ತಕ್ಕಂತಹ ಖರೀದಿ ಕೇಂದ್ರಗಳಿಗೆ ಹೋಗಿ ತಾವು ನೋಂದಣಿ ಮಾಡಿಸಿ ಯಾವ ಸಮಯದಲ್ಲಿ ಉತ್ಪನ್ನವನ್ನು ತರಬೇಕು ಅಂತ ಖರೀದಿ ಕೇಂದ್ರಗಳಿಂದ ಮಾಹಿತಿಯನ್ನು ಪಡೆದು ಗುಣಮಟ್ಟದ ಉತ್ಪನ್ನವನ್ನು ತಂದು ಮಾರಾಟ ಮಾಡಲು ಕೋರಿದೆ. ಸರ್ಕಾರ ನಿಗದಿಪಡಿಸಿದ ಬೆಂಬಲ ಬೆಲೆಯಲ್ಲಿ ಕೇವಲ ಎಫ್ಎಕ್ಯೂ ಗುಣಮಟ್ಟದ ಉತ್ಪನ್ನಗಳನ್ನು ಮಾತ್ರ ಖರೀದಿ ಮಾಡುತ್ತೆ. ಸರಾಸರಿ ಉತ್ತಮ ಗುಣಮಟ್ಟ ಪ್ರಮುಖವಾದಂತಹ ಅಂಶ ಹೆಸರುಕಾಳಿಗೆ 12% ಗರಿಷ್ಠ ತೇವಾಂಶ ಕಾಯ್ದುಕೊಳ್ಬೇಕು ಮತ್ತು ಸೂರ್ಯಕಾಂತಿಗೆ ಗರಿಷ್ಠ 9% ತೇವಾಂಶವನ್ನು ಕಾಯ್ದುಕೊಳ್ಬೇಕು. ರೈತರು ತಾವು ಬೆಳೆದಂತಹ ಉತ್ಪನ್ನವನ್ನು ಸರಿಯಾಗಿ ವರ್ಗೀಕರಿಸಿ, ಸ್ವಚ್ಛಗೊಳಿಸಿ, ಒಣಗಿಸಿ ಖರೀದಿ ಕೇಂದ್ರಗಳಿಗೆ ತಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಬೆಂಬಲ ಬೆಲೆ ಯೋಜನೆಯ ಪ್ರಯೋಜನ ಪಡೆಯಬೇಕು. ಪ್ರತಿ ಕ್ವಿಂಟಾಲ್ಗೆ 8,682 ರೂಪಾಯಿ ಹೆಸರುಕಾಳಿಗೆ ಮತ್ತು ಪ್ರತಿ ಕ್ವಿಂಟಾಲ್ಗೆ 7,280 ರೂಪಾಯಿ ಸೂರ್ಯಕಾಂತಿಗೆ ಘೋಷಣೆ ಮಾಡಿದರೆ ಈ ಒಂದು ಪ್ರಯೋಜನ ಪಡೆಯಬೇಕು. ಇನ್ನು 90 ದಿನಗಳ ಕಾಲಾವಕಾಶ ಇರುತ್ತೆ. ರೈತ ಬಾಂಧವರು ಹತ್ತಿರದಲ್ಲಿರತಕ್ಕಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಎಪಿಎಂಸಿಗಳಲ್ಲಿ ಭೇಟಿ ಮಾಡಿ ಉಪ ಅಥವಾ ಸಹಾಯಕ ನಿರ್ದೇಶಕರ ನಂಬರ್ಗಳನ್ನು ಪಡೆದು ಅವರನ್ನು ಕೂಡ ಸಂಪರ್ಕಿಸಬಹುದು. ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ಮತ್ತು ಕೆಒಎಫ್ ಸಂಸ್ಥೆಗಳನ್ನು ಸಂಪರ್ಕಿಸಿ ಎಲ್ಲಿ ಎಲ್ಲಿ ಖರೀದಿ ಕೇಂದ್ರಗಳನ್ನು ತೆಗಿತಾ ಇದ್ದಾರೆ, ಹೋಬಳಿ, ತಾಲೂಕು, ತನ್ನ ಹಳ್ಳಿಗಳ ಗ್ರಾಮದಲ್ಲಿ ಆ ಒಂದು ಮಾಹಿತಿಯನ್ನು ಪಡೆದು ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳನ್ನು ತಂದು ಸರ್ಕಾರದ ಯೋಜನೆಗೆ ಮಾರಿ ರೈತರು ಹೆಚ್ಚಿನ ಲಾಭ ಪಡೆಯಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಿನಿ ಮಾಹಿತಿ ಕೇಳಿದಿರಿ. ಕೃಷಿ ರಂಗದ ಕೊನೆಯಲ್ಲಿ ಕೇಳಿ ಮಲ್ಲಪ್ಪ ದಾಯಿಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರ್ ಲಿಂಗನ ಪದ. ಭವಲೇ ಮಲ್ಲ ಮನೆಯಲ್ಲಿ ಗಿರಿ ನಾನು ಮೈನಾ ಹರದೇವ ಏನ ಹೇಳಲಿ